ತರ ರೋಗ ರುಜಿನಗಳು ಬಂದಾಗ ಅವ್ರನ್ನ ಕರೆದು ಅವರಿಗೆ ಒಂದು ಕೃಷಿ ಅಧಿಕಾರಿಗಳ ಜೊತೆ ಮಾತಾಡಿ ಅವರಿಗೆ ವಿಮೆ ಬರೋಕ್ಕೆ ಯಾವ್ಯಾವ ತರದ್ದು ಕಾರ್ಯಗತ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದೀವಿ ಸರ್. ನೀವು ಯಾವ್ಯಾವ ಇಲಾಖೆ ಜೊತೆಗೆ ಹೀಗೆ ಸಂಬಂಧ ಇಟ್ಟುಕೊಂಡು ಮುಂದುವರಿಬೇಕಾಗತ್ತೆ? ಸರ್, ನಾವು PWD ಜೊತೆ ಇಟ್ಕೋಬೇಕಾಗತ್ತೆ, ಕೃಷಿಯವ್ರ ಜೊತೆ ಇಟ್ಕೋಬೇಕಾಗತ್ತೆ, ಸಿರಿಕಲ್ಚರ್ ಜೊತೆ ಇಟ್ಕೋಬೇಕಾಗತ್ತೆ, ಆರ್ಟಿಕಲ್ಚರ್ ಅವ್ರ ಜೊತೆ ಇಟ್ಕೋಬೇಕಾಗತ್ತೆ, CDPO, ಸ್ಕೂಲು, ಅಂಗನವಾಡಿ, ಡಾಕ್ಟರ್ಗಳ ಹತ್ರ, ತುಂಬಾ ಇಲಾಖೆಯವ್ರ ಹತ್ರ ಎಲ್ಲ ನಾವು ಇಟ್ಕೊಂಡು ಕೆಲಸ ಮಾಡ್ಲೇಬೇಕು ಸರ್, ಎಲ್ಲರ ಜೊತೆ ಸಂವಹನ ಮಾಡ್ಲೇಬೇಕು. ಈಗ ವ್ಯಾಕ್ಸಿನೇಷನ್, ಕೊರೋನಾ ವ್ಯಾಕ್ಸಿನೇಷನ್ ಹಾಕಿಸ್ಕೋಬೇಕು ಅಂತ ಎಲ್ಲ ಕಡೆ ಅದು ಹೌದು, ಒಂದು ರೋಗ ತಡೆಗಟ್ಟೋದಕ್ಕೆ ಒಂದು ವಿಧಾನವೂ ಹೌದು. ಹಳ್ಳಿಗಳ ಕಡೆ ಎಷ್ಟೋ ನಾವು ನೋಡ್ತೇವೆ ಅದ್ರ ಬಗ್ಗೆ ಒಂದು ಅತೀವ ಭಯ, ಹಾಕಿಸ್ಕೋಬೇಕೋ ಬೇಡವೋ ಅನ್ನೋ ಒಂದು ಭಾವನೆ, ಅಥವಾ ಇನ್ಯಾರೋ ದುರ್ಬುದ್ಧಿ ತುಂಬಿ ಇಲ್ಲ ಇಲ್ಲ ಹಾಕಿಸ್ಕೊಂಡ್ರೆ ಹಂಗಾಗ್ಬಿಡತ್ತೆ ಹಿಂಗಾಗ್ಬಿಡತ್ತೆ ಅಂತ. ಈ ಒಂದು ಸರ್ಕಾರದ ಜೊತೆಗೆ ನೀವು ಹೇಗೆ ಆ ಜನಗಳಲ್ಲಿ ಜಾಗೃತಿ ಮೂಡಿಸ್ತೀರಿ? ಸರ್, ನಾವು ಜನಗಳಲ್ಲಿ ತುಂಬಾ 2 ವರ್ಷದಿಂದ ಜಾಗೃತಿಗಳನ್ನ ಮೂಡಿಸಿದೀವಿ ಸರ್. ಪ್ರತಿ ಒಂದು ಮನೆಗೂ ಹೋಗಿ ವ್ಯಾಕ್ಸಿನೇಷನ್ ಹಾಕೊಳ್ಳೋದಿಕ್ಕೆ ನಾವಾಗಿರ್ಲಿ, ನಮ್ಮ ಕಾರ್ಯಕರ್ತರಾಗಿರ್ಲಿ, ಆಶಾ ಕಾರ್ಯಕರ್ತರಾಗಿರ್ಲಿ, ಡಾಕ್ಟರ್ ಎಲ್ಲರೂ ಹೋಗಿ ನಾವು ಮನೆ ಮನೆಗೂ ಹೋಗಿ ನಾವು ವ್ಯಾಕ್ಸಿನೇಷನ್ ಹಾಕೊಳ್ಳೋಕೆ ತುಂಬಾ ಪ್ರಯತ್ನ ಪಟ್ಟಿದೀವಿ. ಮತ್ತೆ ಬುಧವಾರ ನಾವು ಗ್ರಾಮ ಪಂಚಾಯತಿನಲ್ಲೇನೆ ಕ್ಯಾಂಪ್ ಆಗ್ತಾ ಇದೀವಿ. ಅದಲ್ಲದೆ ಮನೆ ಮನೆಗೂ ಹೋಗಿ ನಾವು ಇಂಜೆಕ್ಷನ್ ಕೊಡೋ ವ್ಯವಸ್ಥೆಗಳು ಮಾಡಿದೀವಿ. ನಮ್ಮ ಗ್ರಾಮ ಪಂಚಾಯತಿನಲ್ಲಿ 99% ವ್ಯಾಕ್ಸಿನೇಷನ್ ಮುಗಿದಿದೆ ಸರ್. ನಾವು ಎಲ್ಲಾ ಕಡೆ ಕವರ್ ಮಾಡ್ಕೊಂಡ್ಬಂದಿದ್ದೀವಿ. ಕೆಲವೊಬ್ರು ಇಲ್ಲದೆ ಇರೋರು ನಮಗೆ ಇಲ್ಲಿ ಹಾಕಿಸ್ಕೊಂಡು ಬೇರೆ ಊರಿಗೆ ಹೋಗಿ ಅಲ್ಲಿ ಹಾಕಿಸ್ಕೊಂಡಿದೀವಿ ಅಂತ ಕೆಲವೊಬ್ರು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಇನ್ನ 2ನೇ ಡೋಸ್ ಅವರಿಗೆ ಇನ್ನು 30 ಡೇಸ್ ಆತರ ಎಲ್ಲ ಡೇಸ್ ಕಂಪ್ಲೀಟ್ ಆಗಿಲ್ಲ, 40 ಡೇಸ್ ಎಲ್ಲ ಆಗಿಲ್ಲ ಅಂತ ನಾವು ಇಲ್ಲದೆ ಇರೋ ಸ್ವಲ್ಪ ಜನ ಇದಾರೆ. ಅದ್ ಬಿಟ್ರೆ ಹಾಕಿಸ್ಕೊಳ್ತಾರೆ ಸರ್. ತುಂಬಾ ಮೂಡ್ರು ನಮ್ಗೇನು ಆಗೋಗ್ಬಿಡುತ್ತೆ ಹಾಕೊಳ್ಳೋದೇ ಇಲ್ಲ ಅನ್ನೋರು ಒಂದ್ 5-6 ಜನ ಇದಾರೆ, ಇಲ್ಲ ಅಂತಲ್ಲ, ಅವ್ರು ಕನ್ವಿನ್ಸ್ ಮಾಡಕ್ ತುಂಬಾ ಪ್ರಯತ್ನ ಪಡ್ತಾ ಇದೀವಿ. ಅವ್ರ ಮನೆ ಹತ್ರ ಹೋದ್ರೆ ಮನೆ ಹತ್ರ ಸಿಗ್ತಾ ಇಲ್ಲ, ಫೋನ್ ಕಾಲ್ಸ್ ಸಿಗ್ತಾ ಇಲ್ಲ, ಉಡಾಫೆ ಉತ್ತರಗಳನ್ನ ಕೊಡ್ತಾ ಇದಾರೆ. ಮೊನ್ನೆ ಹಿಂಗೆ ಒಬ್ರು ಬಂದಿದ್ರು ನಮಗೆ ಏನೋ ಬೇಕು ಅಂತ, ಅವ್ರು 2ನೇ ಡೋಸ್ ಹಾಕ್ಸ್ಕೊಂಡಿರ್ಲಿಲ್ಲ, ಹಂಗಾಗಿ ನಾನು ಅವ್ರ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿ ಕಳ್ಸಿದೀನಿ. ನಾನು ನೀವು 2ನೇ ಡೋಸ್ ಹಾಕ್ಸ್ಕೊಂಡ್ಬಂದ್ರೆ ಮಾತ್ರ ನಿಮ್ಗೆ ದೃಢೀಕರಣ ಕೊಡ್ತೀನಿ, ಇಲ್ಲಾಂದ್ರೆ ಕೊಡಲ್ಲ ಅಂತ ಹೇಳಿ ಕಳ್ಸಿದೀನಿ. ಈ ತರ ನಾವು ಒಂದೆಲ್ಲ ಸೀಕ್ರೆಟ್ ಮಾಡ್ತಾ ಇದೀವಿ ಸರ್ ಪ್ಲಾನ್ ಎಲ್ಲ. ಒಳ್ಳೇದು ಶರ್ಮಿಳಾ ಅವ್ರೆ, ಉತ್ಸಾಹ ಇದೆ, ಕೆಲಸ ಮಾಡಬೇಕು ಅನ್ನೋ ಛಲ ಇದೆ. ಎರಡು ಮಧ್ಯದಲ್ಲಿ ನಿಮ್ಮ ಅಧ್ಯಕ್ಷರಾಗ್ಲಿ ಸದಸ್ಯರಾಗ್ಲಿ ಸಹಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಗ್ಲಿ, ನಿಮ್ಮ ಒಂದು ಎರೆಹಳ್ಳಿ ಗ್ರಾಮ ಪಂಚಾಯತಿಯು ಸಹ ಉತ್ತಮವಾದಂತಹ ಕಾರ್ಯಚಟುವಟಿಕೆಗಳನ್ನ ಮುಂದೆ ಮುಂದುವರಿಸಿಕೊಂಡು ಹೋಗ್ಲಿ ಅಂತ ಹೇಳ್ತಾ ಇದ್ದೇನೆ. ಜೊತೆಗೆ ತಾವೇನ ಹೇಳ್ಬೇಕು ಅಂತಿದ್ರಿ? ಹಾ ಸರ್, ನಾನ್ ಮೂಲತಃ ಬೆಂಗಳೂರಳು. ಆಕ್ಚುಲಿ ನಂಗೆ ಹಳ್ಳಿ ಬಗ್ಗೆ ಏನೋ ಒಂದು ನಾಲೆಡ್ಜ್ ಇರ್ಲಿಲ್ಲ. ಫಸ್ಟ್ ಆಫ್ ಆಲ್ ಎಲ್ಲ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋದು. ನಾನು ಬಂದಿದ್ದೆ ಫಸ್ಟ್ ಎರೆಹಳ್ಳಿಗೆ ಅಂತಾನೆ ಬಂದಿದ್ದೆ. ಇಲ್ಲಿ ಬಂದ್ಮೇಲೆ ನಂಗೆ ಹಳ್ಳಿ ಕಲ್ಪನೆಗಳು ಯಾವ್ಯಾವ ತರ ಕೆಲಸ ಮಾಡಿಸಬಹುದು, ಯಾವ್ಯಾವ ರೀತಿ ಮಾಡಿಸಬಹುದು ಅಂತ ಹೋಗ್ತಾ ಹೋಗ್ತಾ ಎಕ್ಸ್ಪೀರಿಯನ್ಸ್ ಆಯ್ತು. ಈಗ ತುಂಬಾ ಚೆನ್ನಾಗಿ ಎಲ್ಲ ನಡ್ಸ್ಕೊಂಡು ಹೋಗೋ ಒಂದು ಧೈರ್ಯ ಎಲ್ಲ ಬಂದಿದೆ. ಮತ್ತೆ ಎಲ್ಲಾ ಮೆಂಬರ್ಸ್ದು ನಮಗೆ ಕೋಆಪರೇಷನ್ ಇದೆ. ಅವರು ಸಹ ಯಾವ್ದೇ ತರದ ನನಗೆ ಇದುವರೆಗೂ ಇದ್ ಮಾಡೋದ್ ಬೇಡ ಮೇಡಮ್, ಅದ್ ಮಾಡೋದ್ ಬೇಡ ಮೇಡಮ್ ಅಂತ ಯಾವತ್ತೇ ಹೇಳಿಲ್ಲ. ನಾವೇನಾದ್ರೂ ಹೇಳದೆ ತಿಳ್ಕೊಂಡು ಮೊದಲು 1-2 ಸಲ ರಿಜೆಕ್ಟ್ ಮಾಡಿ ಬೇಡ ಅಂದ್ರೂ ಆಮೇಲೆ ಒಪ್ಪಿಗೆ ಕೊಟ್ಟಿದ್ದಾರೆ. ಆತರ ಯಾವ್ದೇ ತರದ ಅಹಿತಕರ ಘಟನೆಗಳು 8 ವರ್ಷದ ನನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೆದಿಲ್ಲ. ಸಣ್ಣ ಪುಟ್ಟ ಇದ್ದೇ ಇರುತ್ತೆ, ಬಟ್ ಮಾಡ್ಕೊಂಡೋಗ ಒಂದು ಧೈರ್ಯ ಸ್ಥೈರ್ಯ ಎಲ್ಲ ಇದೆ ಸರ್. ನಾವು ಎಲ್ಲ ಫ್ಯಾಮಿಲಿನ ಬಿಟ್ಟು ಇಲ್ಲಿ ಬಂದು ಜನಗಳಿಗೋಸ್ಕರ ದುಡಿದು ಕೆಲಸ ಮಾಡ್ತಾ ಇದೀವಿ, ಖುಷಿ ಇದೆ ಸರ್. ಒಳ್ಳೇದು, ನಮಸ್ಕಾರ, ತುಂಬಾ ಧನ್ಯವಾದಗಳು. ಇದುವರೆಗೆ ಗ್ರಾಮ ಪಂಚಾಯತ್ನ ಕಾರ್ಯಚಟುವಟಿಕೆ ಕುರಿತು ಭದ್ರಾವತಿ ತಾಲೂಕು ಎರೆಹಳ್ಳಿಯ ಪಂಚಾಯತ್ ಅಧಿಕಾರಿಗಳಾದ ಶ್ರೀಮತಿ ಶರ್ಮಿಳಾ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಂಎ ಸುದರ್ಶನ. ಇನ್ನು ಮುಂದೆ ಚನ್ನಗಿರಿಯ ಎಸ್ ನಾಗರಾಜಪ್ಪ ಹಾಗೂ ತಂಡದವರಿಂದ ಜಾನಪದ ಗೀತೆಗಳನ್ನು ಕೇಳೋಣ. ಮಾತಿಗೆ ಶಂಕರ ಶ್ರೀ ಗುರುವೇ ಸರ್ವೋತ್ತಮರನ್ನು ಬಾರದೆ ಮಾತು ಮಾತಿಗೆ ಶಂಕರ ಶ್ರೀ ಗುರುವೇ ಸರ್ವೋತ್ತಮರನ್ನು ಬಾರದೆ ಜ್ಯೋತಿ ಸಂಗತಿ ಊರಿದೋಗೋ ಕರ್ಪುರದಂತೆ ಜ್ಯೋತಿ ಸಂಗತಿ ಊರಿ ತೋಗೋ ಕರ್ಪುರದಂತೆ ಪಾತಕರಾಸಿ ಎಂತುರಿದು ಹೋಗುವ ಹಾಗೆ ಮಾತು ಮಾತಿಗೆ ಶಂಕರ ಶ್ರೀ ಗುರುವೇ ಸರ್ವೋತ್ತಮ ತನ್ನು ಬಾರದಿ ಮಾತು ಮಾತಿಗೆ ಶಂಕರ ಶ್ರೀ ಗುರುವೇ ಸರ್ವೋತ್ತಮರನ್ನು ಬಾರದಿ ಆತ್ಮ ಧ್ಯಾನವ ಮಾಡುವಾಗ ಸ್ನಾನವ ಮಾಡುವಾಗ ನೇಮದಿ ಆತ್ಮ ಧ್ಯಾನವ ಮಾಡುವಾಗ ಜಾಣತನದಿ ಅನ್ನ ಉಂಡು ಗಂಗಾಮೃತ ಜಾಣತನದಿ ಅನ್ನ ಉಂಡು ಗಂಗಾಮೃತ ಪಾನವ ಮಾಡುವ ಕಾಲದಿ ಮನವಿ ಮಾತು ಮಾತಿಗೆ ಶಂಕರ ಶ್ರೀ ಗುರುವೇ ಸರ್ವೋತ್ತಮರನ್ನು ಬಾರದಿ ಸಜಾಕ್ಷಿ ನೋಡುವಾಗ ಕೊಡುತ್ತ ನಿತ್ಯ ವಸೆದು ಮಾತಾಡುವಾಗ ಸಜಾಕ್ಷಿ ನೋಡುವಾಗ ಕೊಡುತ್ತ ನಿತ್ಯ ವಸೆದು ಮಾತಾಡುವಾಗ ಬಸುರಿಲಿ ಬಂದ ಹಸು ಮಗನ ಮೊದ್ದಿಸುವಾಗ ಹಸುರಿಲಿ ಬಂದ ಹಸು ಮಗನ ಮೊದ್ದಿಸುವಾಗ ಹಸನದ ವಸ್ತ್ರಗಳ ಕೊಡುವಾಗ ಮನವಿ ಮಾತು ಮಾತಿಗೆ ಶಂಕರ ಶ್ರೀ ಗುರುವೇ ಸರ್ವೋತ್ತಮರನ್ನು ಬಾರದೆ ಜ್ಯೋತಿ ಸಂಗದಿ ಓರಿದೋಗ ಕರ್ಪುರದಂತೆ ಜ್ಯೋತಿ ಸಂಗದಿ ಓರಿದೋಗ ಕರ್ಪುರದಂತೆ ಪಾತಕರಾಸಿ ಎಂತುರಿದು ಹೋಗುವ ಹಾಗೆ ಮಾತು ಮಾತಿಗೆ ಶಂಕರ ಶ್ರೀ ಗುರುವೇ ಸರ್ವೋತ್ತಮರನ್ನು ಬಾರದೆ ಸುಲಿವ ಕಳ್ಳನು ಬಂದಾಗ ಘೋರಾರಣ್ಯದಲ್ಲಿ ವ್ಯಾಘ್ರ ಮುರಿಯುವಾಗ ಸುಲಿವ ಕಳ್ಳನು ಬಂದಾಗ ಘೋರಾರಣ್ಯದಲ್ಲಿ ವ್ಯಾಘ್ರ ಮುರಿಯುವಾಗ ಚೊಳೆ ಜ್ವರ ಕೆಮ್ಮು ಉಬ್ಬುಸ ರೋಗ ಬಂದಾಗ ಚೊಳೆ ಜ್ವರ ಕೆಮ್ಮು ಉಬ್ಬುಸ ರೋಗ ಬಂದಾಗ ಮಳೆ ಗಾಳಿ ಸಿಡುಲಿ ನಾರ್ಭಟದಲ್ಲಿ ಮನವಿ ಮಾತು ಮಾತಿಗೆ ಶಂಕರ ಶ್ರೀ ಗುರುವೇ ಸರ್ವೋತ್ತಮರನ್ನು ಬಾರದಿ ಮಾತೋಮಾತಿಗೆ ಶಂಕರ ಶ್ರೀ ಗುರುವೇ ಸರ್ವೋತ್ತಮರನ್ನು ಬಾರದಿ ಕಾಲ್ಮುರಿದಲ್ಲೇ ತಟ್ಟನೆ ಬೀಳುವಾಗ ಬೆಟ್ಟವನೇರುವಾಗ ಕಾಲ್ಮುರಿದಲ್ಲೇ ತಟ್ಟನೆ ಬೀಳುವಾಗ ಅಷ್ಟು ಐಶ್ವರ್ಯದಿ ಲೋಲಾಪ್ತಿ ಪಡುವಾಗ ಅಷ್ಟು ಐಶ್ವರ್ಯದಿ ಲೋಲಾಪ್ತಿ ಪಡುವಾಗ ದಟ್ಟಧರಿದ್ರ ಬಂದದಗಲು ಮನವಿ ಮಾತು ಮಾತಿಗೆ ಶಂಕರ ಶ್ರೀ ಗುರುವೇ ಸರ್ವೋತ್ತಮರನ್ನು ಬಾರದಿ ಮಾತು ಮಾತಿಗೆ ಶಂಕರ ಶ್ರೀ ಗುರುವೇ ಸರ್ವೋತ್ತಮರನ್ನು ಬಾರದಿ ಜ್ಯೋತಿ ಸಂಗದಿ ಓರಿದೋಗ ಕರ್ಪುರದಂತೆ ಜ್ಯೋತಿ ಸಂಗದಿ ಓರಿದೋಗ ಕರ್ಪುರದಂತೆ ಪಾತಕರಾಸಿ ಎಂತೊರಿದು ಹೋಗುವ ಹಾಗೆ ಮಾತು ಮಾತಿಗೆ ಶಂಕರ ಶ್ರೀ ಗುರುವೇ ಸರ್ವೋತ್ತಮರನ್ನು ಬಾರದಿ ಸೇವೆ ಗೈಯುವಾಗ ಶ್ರೀ ಗುರು ಕೊಟ್ಟವರ ಮಂತ್ರ ಜಪಿಸುವಾಗ ಗುರು ಸೇವೆ ಗೈಯುವಾಗ ಶ್ರೀ ಗುರು ಕೊಟ್ಟವರ ಮಂತ್ರ ಜಪಿಸುವಾಗ ಗುರುವೇ ಗುರುವೇ ಕಲ್ಪ ತರುವೇ ಪಾಲಿಸು ಎಂದು ತರುವೆ ಪಾಲಿಸು ಎಂದು ಗುರು ಮಾಲಿಂಗ ರಂಗನ ನಂಬೋ ಮನವಿ ಗುರು ಮಾಲಿಂಗ ರಂಗನ ನಂಬೋ ಮನವಿ ಮಾತು ಮಾತಿಗೆ ಶಂಕರ ಶ್ರೀ ಗುರುವೇ ಸರ್ವೋತ್ತಮರನ್ನು ಬಾರದಿ ಮಾತು ಮಾತಿಗೆ ಶಂಕರ ಶ್ರೀ ಗುರುವೇ ಸರ್ವೋತ್ತಮರನ್ನು ಬಾರದಿ ಜ್ಯೋತಿ ಸಂಗದಿ ಓರಿದೋಗ ಕರ್ಪುರದಂತೆ ಜ್ಯೋತಿ ಸಂಗದಿ ಓರಿ